ಜೀವಾಶ್ಚರಿಷಯೋ ಯೋಗೀನ ಪಾಲ್ಲಗಾಶ್ಚೈ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧಾವ ಪಾರ್ಷದೈ ಸಹಾಯೋ ಜಾಯತೆ ಶೀಘ್ರಂ ಯತ್ರ ಗೀತಾ ಪ್ರವರ್ತತೆ ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ಶ್ರುತಂ ತರತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಾಸಾಮಿ ಸದೈವ ಹಿ ಗೀತಾಶ್ರಯೇಹಂ ತಿಷ್ಠಾಮಿ ಗೀತಾಮೇಚೋತ್ತಮಂ ಗೃಹಂ ಗೀತಾ ಜ್ಞಾನಮಾಶ್ರಿತ್ಯ ತ್ರಿಲೋಕಾನ್ ಪಾಲಯಾಮ್ಯಹಂ ಗೀತಾ ಮೇ ಪರಮ ವಿದ್ಯಾ ಬ್ರಹ್ಮರೂಪಾನ ಸಂಶಯಃ ಅರ್ಧ ಮಾತ್ರಾಕ್ಷರ ನಿತ್ಯ ಸ್ವನಿರ್ವಾಚ್ಯ ಪದಾತ್ಮಿಕಾ ಚಿದಾನಂದೇನ ಕೃಷ್ಣೇನ ಪ್ರೋಕ್ತ ಸೋಮುಖದರ್ಜುನಂ ವೇದತ್ರಯಿ ಪರಾನಂದ ತತ್ವಾರ್ಥಯಾನ ಸಂಯುತ ಯೋಷ್ಟಾದಶ ಜಪೋ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನ ಸಿದ್ಧಿಂ ಸ ಲಭತೆ ತತೋ ಯಾತಿ ಪರಂ ಪದಂ ಪಾಠೇ ಸಮಗ್ರ ಸಂಪೂರ್ಣೆ ತತೋರ್ಧಂ ಪಾಠಮಾಚರೆ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯಃ ತ್ರಿಭಾಗಂ ಪಠಮಾನಸ್ತು ಗಂಗಾ ಸ್ನಾನ ಫಲಂ ಲಭೇತ್ ಷಡಂಶಂ ಜಪಮಾನಸ್ತು ಸೋಮೋ ಯಾಗ ಫಲಂ ಲಭೇತ್ ಏಕಧ್ಯಾಯಂತು ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತಃ ರುದ್ರ ಲೋಕಮವಾಪ್ನೋತಿ ಗಣೋ ಭೂತ್ವಾ ವಸೇತ್ ಚಿರಂ ಅಧ್ಯಾಯಂ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ಸ ಯಾತಿ ನರತಂ ಯಾವನ್ ಅನ್ವಂತರಂಗ ಸುಂದರೇ.